ವಿಶ್ವ ಮಣ್ಣು ದಿನಾಚರಣೆ ಆಚರಿಸಲು ಏನು ಕಾರಣ ಅಂತಂದ್ರೆ, ಸುಮಾರು 2002 17ನೇ ವರ್ಲ್ಡ್ ಕಾಂಗ್ರೆಸ್ ಆಫ್ ಸೈನ್ಸ್ ಅಂತ ಹೇಳಿ ಒಂದು ಸಮ್ಮೇಳನವು ಈ ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ನಗರದಲ್ಲಿ ಒಂದು ಸಮ್ಮೇಳನ ನಡೆಯುತ್ತದೆ. ಈ ಸಮ್ಮೇಳನದಲ್ಲಿ ಪ್ರಪಂಚದ ಆಯಾ ಭಾಗಗಳಿಂದ ಮಣ್ಣು ವಿಜ್ಞಾನಿಗಳು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಾರೆ. ಆ ಪಾಲ್ಗೊಂಡ ಸಮಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿರುವ ಎಲ್ಲಾ ವಿಜ್ಞಾನಿಗಳು ಸೇರಿ ಥೈಲ್ಯಾಂಡ್ನ ದೊರೆ ಶ್ರೀಯುತ HM ಭೂಮಿಬೋಲ್ ಅದುಲ್ಯಾಜಿ ಅವರಿಗೆ ಒಂದು ಹ್ಯುಮನಿಟೇರಿಯನ್ ಸಾಯಿಲ್ ಸೈಂಟಿಸ್ಟ್ ಎಂಬ ಬಿರುದನ್ನ ನೀಡ್ತಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಆ ದೊರೆಗಳು ಆಗಿರತಕ್ಕಂತ ಶ್ರೀಯುತ ಭೂಮಿಬೋಲ್ ಅದುಲ್ಯಾಜಿ ಅವರು ಮಣ್ಣಿನ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಮತ್ತು ಅದರಲ್ಲಿ ತುಂಬಾ ಕಾರ್ಯಗಳನ್ನ ಮಾಡ್ತಾರೆ. ಯಾಕಂದ್ರೆ ಮಣ್ಣನ್ನ ಸಂರಕ್ಷಣೆ ಮಾಡೋದಾಗ್ಲಿ, ಮಣ್ಣಿನ ಇರ್ತಕ್ಕಂತ ಅಪಾರವಾಗಿರ್ತಕ್ಕಂಥ ಆಸಕ್ತಿಯನ್ನು ತೋರಿಸಿ ಲಕ್ಷಾಂತರ ಜನರಿಗೆ ಅನುವು ಮಾಡಿಕೊಡ್ತಾರೆ. ಈ ಅನುವು ಮಾಡಿ ಉದ್ದೇಶದಿಂದ ಎಲ್ಲ ನೋಡಿರ್ತಾರೆ, ಎಲ್ಲ ವಿಜ್ಞಾನಿಗಳು ಅಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸಿ ಆ ದೇಶದಲ್ಲಿ ಇರತಕ್ಕಂಥ ಈ ಮಣ್ಣು ಸಂರಕ್ಷಣೆ ಏನೇನು ಮಾಡಬೇಕು ಅನ್ನೋದು ಎಲ್ಲ ಕ್ರಮಗಳನ್ನ ಕೈಗೊಂಡಿರುವ ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ, ಒಂದು ವಿಶ್ವಸಂಸ್ಥೆಗೆ ಒಂದು ಶಿಫಾರಸನ್ನು ಮಾಡ್ತಾರೆ. ಇಷ್ಟೊಂದು ಲಕ್ಷಾಂತರ ಜನರಿಗೆ ಇವು ಮಣ್ಣನ್ನ ಸಂರಕ್ಷಣೆ ಮಾಡಲು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರ ಒಂದು ಹುಟ್ಟು ಹಬ್ಬದ ದಿನದಂದು ವಿಶ್ವ ಮಣ್ಣು ದಿನಾಚರಣೆ ಆಚರಿಸಲು ಏನ್ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆಗೆ ಶಿಫಾರಸನ್ನು ಮಾಡ್ತಾರೆ. 2013 ಈ ವಿಶ್ವಸಂಸ್ಥೆ ಏನ್ ಮಾಡ್ತಂದ್ರೆ ಅದನ್ನ ಪರಿಗಣಿಸಿ 2014 December 5 ವಿಶ್ವ ಮಣ್ಣು ದಿನಾಚರಣೆಯನ್ನ ಆಚರಿಸಲು ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಥೈಲ್ಯಾಂಡಿನ ದೊರೆ ಭೂಮಿಬೋಲ್ ಅದುಲ್ಯ ದೇಜ್ ಅವರ ಹುಟ್ಟಿದ ದಿನವನ್ನ ವಿಶ್ವ ಮಣ್ಣಿನ ದಿನ ಅಂತ ಆಚರಿಸ್ತಾರೆ. ಹೌದು ಸರ್. ಡಾಕ್ಟರ್ ನದಾಫ್ ಅವರೇ, ತಾವು ಮಣ್ಣು ವಿಜ್ಞಾನಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಈ ವಿಶ್ವ ಮಣ್ಣಿನ ದಿನ ಇದೆಯಲ್ಲ, ಈ 2024 ಇಸ್ವಿಯ ವಿಶ್ವ ಮಣ್ಣಿನ ದಿನ ಇದೆಯಲ್ಲ, ಇದರ ಧ್ಯೇಯ ವಾಕ್ಯ ಏನು ಅಂತೀರಿ ಸರ್? ಈ ವಿಶ್ವ ಮಣ್ಣು ದಿನಾಚರಣೆ ಇದು ಆಲ್ಮೋಸ್ಟ್ ನಮಗೆ 10 ಮುಗಿಯಿತು, ಇದು 11ನೇ ವಿಶ್ವ ಮಣ್ಣು ದಿನಾಚರಣೆ. ಇದರ ಮುಖ್ಯ ಧ್ಯೇಯ ವಾಕ್ಯ ಏನು ಅಂತಂದ್ರೆ, ಮಣ್ಣಿನ ಆರೈಕೆ, ಅದರನ್ನ ಅಳೆಯುವುದು ಅಥವಾ ಅದರ ಪರೀಕ್ಷಿಸುವುದು, ಅದನ್ನು ಸರಿಯಾಗಿ ನೋಡಿಕೊಳ್ಳುವುದು ಮತ್ತು ಅದರ ಮಣ್ಣಿನ ನಿರ್ವಹಣೆಯನ್ನ ಮಾಡುವುದಾಗಿರುತ್ತೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಕೇರಿಂಗ್ ಫಾರ್ ಸಾಯಿಲ್, ಮೇಜರ್, ಮಾನಿಟರ್ ಅಂಡ್ ಮ್ಯಾನೇಜ್ ಅಂತ ಹೇಳಿ ಈ ವರ್ಷ ದೈವಾಕ್ಯ. ಯಾಕಂದ್ರೆ ಮಣ್ಣು ಅತ್ಯಂತ ಸರ್ವಶ್ರೇಷ್ಠ ವಸ್ತು ಸರ್. ಹೌದು, ಇದು ಕಡಿಮೆ ಮತ್ತು ಅತ್ಯಂತ ಮೌಲ್ಯಯುತವಾದ ಮೂಲ ವಸ್ತು ಆಗಿರುತ್ತೆ ಭೂಮಿ ಮೇಲೆ. ಅಂದ್ರೆ ಮಣ್ಣು ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಮಣ್ಣು ಭೂಮಿಯ ಜೀವಂತ ಚರ್ಮ ಅಂತ ಹೇಳ್ಬೋದು ಸರ್. ಅಂದ್ರೆ ಈಗ ಆಲ್ಮೋಸ್ಟ್ ನಾವ್ ಏನ್ ಮಾಡಿದ್ವಿ, ಈವರೆಗೆ ಮಣ್ಣಿನ ಎಷ್ಟು ವಿಷಯ ಇದಾವೆ ಆಲ್ರೆಡಿ ಕಲ್ದದ್ದು, ಅದು 1% ಗಿಂತ ಕಡಿಮೆ ಇನ್ನು ತುಂಬಾ ಇದೆ ತಿಳಿದುಕೊಳ್ಳೋದಕ್ಕೆ. ವಿಶಾಲವಾಗಿರ್ಬೇಕು, ಆ ಕಾರಣ ಈ ಮಣ್ಣನ್ನ ಕೇರ್ ಮಾಡ್ಬೇಕು, ಅದನ್ನ ಮೇಜರ್ ಮಾಡ್ಬೇಕು, ಅದನ್ನ ಸರಿಯಾಗಿ ಮಾನಿಟರ್ ಮಾಡ್ಬೇಕು ಅಥವಾ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಈ ಒಂದು ವರ್ಷದ ಧ್ಯೇಯವಾಕ್ಯ ಆಗಿದೆ. ನೀವು ಸರಿಯಾಗಿ ಹೇಳಿದ್ರಿ, ಭೂಮಿಗೆ ಒಂದ್ ರೀತಿ ಚರ್ಮ ಇದ್ದಂಗೆ ಮಣ್ಣಿದು. ಹಾಗಾಗಿ ಇದರ ಆರೈಕೆಯ ಕಡೆಗೆ ನಾವು ಗಮನವನ್ನ ಕೊಡುವಂತದ್ದು ಈ ವರ್ಷದ ಧ್ಯೇಯ ವಾಕ್ಯ ಅಂತ ಹೇಳ್ಬೋದು. ನಮ್ಮ ದಾಸರು ಕೂಡ ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹೇಳಿದ್ದಾರೆ. ಅಂದ್ರೆ ಮನುಷ್ಯರು ಏನಿದೀವಿ, ಪ್ರಾಣಿಗಳೆಲ್ಲ ಏನಿದೀವಿ, ನಾವೆಲ್ಲ ಮಣ್ಣಿಂದನೇ ಬಂದಿರೋದು ಅಂತ. ಅಂದ್ರೆ ನಮ್ಮ ದೇಹ ಬೆಳೆದಿರೋದು ಮಣ್ಣಿಂದ, ಅಂದ್ರೆ ಮಣ್ಣಿಂದ ಉತ್ಪಾದನೆ ಆಗುವಂತ ಆಹಾರವನ್ನ ಸೇವಿಸಿ ನಾವು ಬೆಳೆದಿದ್ದೀವಿ ಅಂತ. ಆದ್ರಿಂದಲೇ ನಮ್ಮ ದಾಸರು ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹಾಡಿದ್ದಾರೆ. ಅಷ್ಟ್ರ ಮಟ್ಟಿಗೆ ಮಣ್ಣಿನ ಮಹತ್ವ ಅಂತ ಹೇಳ್ಬೋದು. ಜೊತೆಗೆ ಮಣ್ಣು ಜೀವಂತ ವಸ್ತು, ಇದನ್ನ ಒಂದ್ ರೀತಿ ನಿರ್ಜೀವಿ ವಸ್ತು ಅಂತ ನಾವು ಪರಿಗಣಿಸಿದೀವಿ, ಆದ್ರೆ ಇದರಲ್ಲಿ ಕೋಟ್ಯಾನಿ ಕೋಟಿ ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಹಾಗಾಗಿ ಇದು ಜೀವಂತ ವಸ್ತು ಅಂತ ನಾವು ಪರಿಗಣಿಸ್ಬೇಕಾಗತ್ತೆ. ನಿಜ ಸರ್, ನಿಜ ಸರ್, ನಿಜ. ಆಲ್ಮೋಸ್ಟ್ ಏನಂತಂದ್ರೆ, ಒಂದು ಚಮಚೆಯಲ್ಲಿ ಇರತಕ್ಕಂತ ಮಣ್ಣಿನ ಒಂದು ಜೀವಿ ಎಷ್ಟಿರ್ತಾವಂದ್ರೆ, ಹೌದು, ಪ್ರಪಂಚದ ಎಲ್ಲ ನಾವು ಮಾನವರಿದೀವಲ್ಲ, ಅಷ್ಟೊಂದು ಮಾನವ ಒಂದು ಸ್ಪೂನ್ ಅಲ್ಲಿ ಇರ್ತಕ್ಕಂತ ವಸ್ತುಗೆ ಸಮನಾಗಿರುತ್ತೆ. ಅಷ್ಟೊಂದು ಪ್ರಮಾಣದ ಜೀವಿ ವಸ್ತುಗಳು ಅದರಲ್ಲಿ ಇರ್ತವೆ. ಹೌದೌದು. ಅಂದ್ರೆ ನಾವು ನೋಡಿದಾಗೆ ಬ್ಯಾಕ್ಟೀರಿಯಾ ಇರುತ್ತೆ, ಶಿಲೀಂಧ್ರ ಇರುತ್ತೆ, ಮತ್ತೆ ಆಕ್ಟಿನೋಮೈಸೈಟ್ಸ್ ಅಂತ ಇರುತ್ತೆ, ಕೆಲವು ಮಣ್ಣು ಜೀವಿಗಳು ಕೂಡ ಇರ್ತವೆ, ದೊಡ್ಡ ಜೀವಿಗಳು. ಈ ಒಂದು ಮಣ್ಣಲ್ಲಿರುವಂತ ಜೀವಿ ಸಂಕುಲನೇ ಒಂದ್ ರೀತಿ ಆಸಕ್ತಿದಾಯಕ ಅಂತ ಹೇಳ್ಬೋದು. ತುಂಬಾ ಹುಷಾರವಾಗಿರ್ತಕ್ಕಂಥ ಇದ್ರ ಬಗ್ಗೆ ಈಗ ನಾವು ಅನ್ಕೊಂಡಂಗೆ 1% ಕಡಿಮೆ ನಾವು ತಿಳ್ಕೊಂಡಿದ್ದು ಮಣ್ಣಿನ ಬಗ್ಗೆ. ಹೌದು, 99% ತಿಳಿಯೋರಲ್ಲೇ ಇದೀವಿ. ಇನ್ನು ತಿಳಿಬೇಕಾಗಿದೆ, ಅಧ್ಯಯನ ಮಾಡಬೇಕಾಗಿದೆ. ಇನ್ನ ತಾವು ಡಾಕ್ಟರ್ ನರಾಫ್ ಅವರೇ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಒಬ್ಬ ಮಣ್ಣು ವಿಜ್ಞಾನಿಯಾಗಿ ತಾವು ಈ ವಿಶ್ವ ಮಣ್ಣಿನ ದಿನವನ್ನು ಆಚರಿಸೋದಕ್ಕೆ ಕೊಡಗಿನ ಕಾಫಿ ಬೆಳೆಗಾರರಿಗೆ ಏನು ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೀರಿ? ಸರಿ, ಕಾಫಿ ಮಣ್ಣು ಅಂದ್ರೆ ನಾವು ಕೊಡಗಿನಲ್ಲಿ ಹೆಚ್ಚು ಬೆಳೆಯೋದು ಕಾಫಿನೇ. ಹೌದು, ಕಾಫಿ ಮಣ್ಣನ್ನ ಈ ವರ್ಷ ನಮ್ಮ ಕಾಫಿ ಬೆಳೆಗಾರರಿಗೆ ಹೇಳ್ಬೇಕಂದ್ರೆ ಕಾಫಿ ಮಣ್ಣನ್ನ ಮಗುವಿನ ಹಾಗೆ ಆರೈಕೆ ಮಾಡಬೇಕು. ನಮ್ಮ ದೈವಾಕ್ಯ ಆಗಿರುವುದು ಆರೈಕೆ. ಈಗ ಅದೇ ತರ ನಾವು ಮಗುವನ್ನ ಹೇಗೆ ಆರೈಕೆ ಮಾಡ್ತೇವೋ ಅದೇ ತರನಾಗಿ ನಮ್ಮ ಕಾಫಿ ಮಣ್ಣನ್ನ ಆರೈಕೆ ಮಾಡಬೇಕು. ಅದನ್ನ ಸರಿಯಾಗಿ ಶಿಸ್ತುಬದ್ಧವಾಗಿ ನೋಡ್ಕೊಳ್ಬೇಕು ಹಾಗೂ ಅದನ್ನ ಮ್ಯಾನೇಜ್ ಮಾಡಬೇಕು. ಯಾಕಂದ್ರೆ ಮ್ಯಾನೇಜ್ ಮಾಡೋದು ಹೇಗಾದ್ರೆ ಎರೋಷನ್ ಅನ್ನ ನಾವು ಮಣ್ಣನ್ನ ನಮ್ಮ ಜಮೀನಿಂದ ಹೊರಗಡೆ ಹೋಗದ ಹಾಗೆ ಅದನ್ನ ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಕಾಫಿ ಬೆಳೆಗಾರರಿಗೆ ನಮ್ಮ ಕಾಫಿ ತೋಟಗಳ ಮಣ್ಣಿನ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಬೇಕು ಅಂತ ತಾವು ಇಚ್ಛೆ ಪಡ್ತೀರಾ ನಮ್ಮ ಕಾಫಿ ಬೆಳೆಗಾರರು? ಸರ್, ಕಾಫಿ ಬೆಳೆಯುವ ನಮ್ಮ ಕಾಫಿ ಬೆಳೆಗಾರರಿಗೆ ಏನು ಅಂತಂದ್ರೆ ನಾವು ಹೇಳುವ ಹಾಗೆ ಮಗುವನ್ನ ಹೇಗೆ ನಾವು ಆರೈಕೆಯನ್ನ ಮಾಡ್ತೀವಿ ಹಾಗೆ ನಮ್ಮ ಕಾಫಿ ಮಣ್ಣನ್ನ ಆರೈಕೆ ಮಾಡಬೇಕು. ಯಾಕಂದ್ರೆ ಇದು ತುಂಬಾ ವರ್ಷ ಬೆಳಿಬೇಕಾಗಿದೆ. ಹೌದೌದು, ಮಂದು ಸಹ ತುಂಬಾ ವರ್ಷ ಇರಬೇಕಾಗಿರುತ್ತೆ, ಅದೇ ಮಗು ಸಹ ತುಂಬಾ ವರ್ಷ ಜೀವನ ಮಾಡಿರುತ್ತೆ. ಹೌದು, ಅದೇ ರೀತಿ ಮಗುವಿನ ಹಾಗೆ ಏನ ನಾವು ಮನೆಯಲ್ಲಿ ಎಷ್ಟು ಪೋಷಕಾಂಶಗಳನ್ನ ಕೊಡ್ತೀವಿ ಅವಕ್ಕೆ ಎಷ್ಟು ಪೋಷಣೆಯನ್ನ ಕೊಡ್ತೀವಿ ಅದೇ ತರ ಈ ಮಣ್ಣನ್ನ ಆರೈಕೆ ಮಾಡ್ಬೇಕಾಗತ್ತೆ. ತದನಂತರ ಏನಾಗತ್ತೆ ಅಂದ್ರೆ ನಾವು ಸಂದರ್ಭದಲ್ಲಿ ಅನಾರೋಗ್ಯ ಕೇಡಾಗ್ತೀವಿ. ಆ ಅನಾರೋಗ್ಯ ಕೇಡಾಗೋ ಟೈಮ್ ಅಲ್ಲಿಯೂ ಸಹ ಅದನ್ನ ಸರಿಯಾದ ಆರೈಕೆ ಮಾಡಿದ್ರೆ ಅದು ತುಂಬಾ ಆರೋಗ್ಯಕರವಾಗಿರುತ್ತೆ. ಇದೇ ತರ ಅನಾರೋಗ್ಯವಾಗಿರತಕ್ಕಂತ ಮಣ್ಣಿಗೆ ನೀವು ಆರೈಕೆಯನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮಣ್ಣು ತುಂಬಾ ವರ್ಷವಾಗಿ ಇರುತ್ತೆ, ಅದು ಯಾವ ರೀತಿಯಲ್ಲಿ ತೊಂದರೆಗಳು ಒಳಗಡಲ್ಲ. ಅದೇ ತರ ವಯಸ್ಸಾದವರಿಗೆ ಹೇಗೆ ನಾವು ಆರೈಕೆಯನ್ನ ಮಾಡ್ತೀವಿ ಅದೇ ರೀತಿ ಆರೈಕೆನೆ ಮಾಡಿದ್ರೆ ನಮ್ಮ ಈ ಇರ್ತಕ್ಕಂತ ಫಲವತ್ತಾದ ಮಣ್ಣನ್ನ ನಾವು ಸರಿಯಾದ ಮಟ್ಟಿಗೆ ಇಟ್ಟುಕೊಂಡು ಅದನ್ನ ಸಮೃದ್ಧವಾಗಿ ಮಾಡಬೇಕಾಗುತ್ತೆ. ಇದೇ ರೀತಿ ಈ ಮಗುವಿನ ಹಾಗೆ ಹೇಗೆ ನೋಡ್ಕೋಬೇಕು ಅಂತಂದ್ರೆ ಈ ಸದ್ಯದಲ್ಲಿ ಕಾಫಿ ಬೆಳೆಯುವ ಮಣ್ಣು ಸಾಮಾನ್ಯವಾಗಿ ಹುಳಿಯಾಗಿರುತ್ತೆ, ಮತ್ತೆ ಅದಕ್ಕೆ ಅವಶ್ಯಕವಾದ ಪೋಷಕಾಂಶಗಳು ಬೇಕಾಗತ್ತೆ. ಹೌದು, ನಾವು ನೋಡ್ಬೇಕಾದ್ರೆ ಒಂದು ಮಣ್ಣಿನಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ವ್ಯತ್ಯಾಸ ಆಗಿರುತ್ತೆ ಅಥವಾ ಒಂದೊಂದು ಸಾರಿ ಕಡಿಮೆ ಆಗಿರುತ್ತೆ. ಒಂದ್ಸಲ ಏನಾಗಿರುತ್ತೆ ಅಂದ್ರೆ ಇಂಗಾಲದ ಪ್ರಮಾಣ, ಸಾವಯವ ಇಂಗಾಲದ ಪ್ರಮಾಣ ಅಂತ ಹೇಳ್ತೀವಿ, ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇದರಷ್ಟೇ ಅಲ್ಲದೆ ಏನ್ ಮಾಡ್ತೀವಿ ಅಂದ್ರೆ ನಾವು ಹೆಚ್ಚು ಉಪಯುಕ್ತವಾಗಿರ್ತಕ್ಕಂತ ರಸಗೊಬ್ಬರಗಳನ್ನ ಬಳಕೆ ಮಾಡೋದಾಗ್ಲಿ, ಇಂಬ್ಯಾಲೆನ್ಸ್ ಫರ್ಟಿಲೈಸರ್ ಅಪ್ಲೈ ಮಾಡೋದಾಗ್ಲಿ, ಎಲ್ಲ ತೊಂದರೆಗಳನ್ನ ಆದ್ಮೇಲೆ ಏನಾಗುತ್ತೆ ಮಣ್ಣು ಸ್ವಲ್ಪ ಆರೋಗ್ಯವನ್ನ ಹೋಗುತ್ತೆ. ಆದ ಕಾರಣ ನಾವು ಸದ್ಯದಲ್ಲಿ ಈ ಕಾಫಿ ಮಣ್ಣನ್ನ ಆರೈಕೆ ಮಾಡ್ಲೇಬೇಕು ಸರ್. ಈ ಸಮಯದಲ್ಲಿ ಅಂದ್ರೆ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೋದು ಮುಖ್ಯ ಅಂತೀರಾ? ಪ್ರತಿನಿತ್ಯ ಮಾಡ್ಲೇಬೇಕು ಸರ್, ಕಂಪಲ್ಸರಿ ಆಗಿ ಮಣ್ಣು ಪರೀಕ್ಷೆ ಮಾಡ್ಬೇಕು. ಅಂದ್ರೆ ಮಣ್ಣು ಪರೀಕ್ಷೆಯಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ಮಣ್ಣಲ್ಲಿ ಏನ್ ನ್ಯೂನತೆ ಇದೆ ಅಂತ. ನಿಜ ಸರ್, ನಿಜ ನಿಜ ನಿಜ. ಇದರಲ್ಲಿ ಅದೇ ಹೇಳ್ತಾರೆ, ಈ ದೇವಾಕ್ಯದಲ್ಲಿ ಪರ್ಮೇದಾಗಿ ಏರ್ಪಡ್ತಾ ಇಲ್ಲ ಹೇಳ್ತಾರೆ ಸರ್, ಏರ್ಪಡ್ತಾ ಇಲ್ಲ ಅಂಡ್ ಮೇಜರ್ ಮಾನಿಟರ್ ಅಂಡ್ ಮ್ಯಾನೇಜ್ ಅಂತ ಹೇಳ್ತಾರೆ. ಮೇಜರ್ ಅಂದ್ರೆ ನೀವು ಪರೀಕ್ಷೆ ಒಳಪಡಿಸ್ಬೇಕು, ಅದರಲ್ಲಿ ಏನಿದೆ ನೋಡ್ಬೇಕು, ಅದನ್ನ ಮಾನಿಟರ್ ಮಾಡ್ಬೇಕು, ಯಾವ ತರ ಇದು ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ ಏನಂತ ಮಾನಿಟರ್ ಮಾಡ್ತಾರೆ. ಹೌದೌದು, ಇದರ ನಂತರ ನೀವು ಮಣ್ಣನ್ನ ಮ್ಯಾನೇಜ್ ಮಾಡಬೇಕು, ನಿರ್ವಹಣೆ ಮಾಡಬೇಕು. ಎಸ್, ನಿರ್ವಹಣೆ ಮಾಡಬೇಕು, ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ನಿಜ ಸರ್, ನಿಜ ನಿಜ. ಯಾಕೆಂದ್ರೆ ನಮ್ಮ ಕಾಫಿ ಬೆಳೆಯುವಂತ ಪ್ರದೇಶದಲ್ಲಿ ಹೆಚ್ಚು ಮಳೆ ಬರುತ್ತೆ, ಇದರಿಂದ ಮಣ್ಣಿನ ಕೊಚ್ಚಣೆಯ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಮಣ್ಣಿನ ಕೊಚ್ಚಣೆಯನ್ನ ತಡೆಯೋದು ಒಂದು ಕಡೆ ಆದ್ರೆ ಮಣ್ಣಲ್ಲಿರುವಂತ ಪೋಷಕಾಂಶಗಳ ನಿರ್ವಹಣೆ ಮತ್ತೊಂದು ಅಂಶ ಆಗುತ್ತೆ. ಇವೆರಡೂ ಕಡೆಗೂ ಕೂಡ ನಾವು ವಿಶೇಷವಾದ ಗಮನವನ್ನ ಕೊಡಬೇಕಾಗತ್ತೆ. ಅಂದ್ರೆ ಆರೋಗ್ಯಕರ ರೀತಿಯಲ್ಲಿ ಹೇಗೆ ನಮ್ಮ ಕಾಫಿ ತೋಟಗಳ ಮಣ್ಣನ್ನ ಕಾಪಾಡ್ಕೋಬಹುದು ಅಂತೀರಿ? ಸರ್, ಆರೋಗ್ಯಕರ ಅಂತಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ನಾವು ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸ್ಬೇಕು. ನಮ್ಮ ಕಾಫಿ ಸಂಶೋಧನೆಯಲ್ಲಿ ನಮ್ಮ ಒಂದು ಪರೀಕ್ಷಾ ಕೇಂದ್ರ ಇದೆ. ಈ ಪರೀಕ್ಷಾ ಕೇಂದ್ರದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಸುಮಾರು 150 ರೂಪಾಯಿ, ಕೇವಲ 150 ರೂಪಾಯಿಗೆ ನಾವು ಮಣ್ಣನ್ನ ಪರೀಕ್ಷೆ ಮಾಡ್ತೀವಿ. ಆ ಪರೀಕ್ಷೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನ ಹಾಕಲು ನಾವು ಶಿಫಾರಸು ಮಾಡ್ತೀವಿ, ಅದ್ರ ಅನುಗುಣವಾಗಿ ಹಾಕ್ಬೇಕಾಗುತ್ತೆ. ಈ ತರ ಹಾಕೋದ್ರಿಂದ ಅತಿ ಹೆಚ್ಚು ಹಾಕೋದ್ರಿಂದ ಏನಾಗತ್ತೆ, ಅಕಸ್ಮಾತ್ ನೀವು ರಸಗೊಬ್ಬರಗಳನ್ನ ಹೆಚ್ಚು ಹೆಚ್ಚಾಗಿ ಹಾಕಿದ್ರೆ ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದೇ ನೀವು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೆ ಆದ್ರೆ ಇಂಬ್ಯಾಲೆನ್ಸ್ ಆಗತ್ತೆ, ಗಿಡಗಳ ಆರೋಗ್ಯ ಸಹ ಕುಂಠಿತವಾಗುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಎಲ್ಲ ನಮ್ಮ ಕಾಫಿ ಬೆಳೆಗಾರರು ಈ ವರ್ಷ ಅಟ್ಲೀಸ್ಟ್ ಈ ವರ್ಷ ಎಲ್ಲರೂ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸಿ ಅದರ ಅನುಗುಣವಾಗಿ ನೀವು ರಸಗೊಬ್ಬರಗಳನ್ನ ಹಾಕಲು ನಾನು ಅವರಿಗೆ ವಿನಂತಿ ಮೂರ್ವಾಗಿ ಕೇಳ್ಕೊತೀನಿ. ಅಂದ್ರೆ ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವ್ಯಾವ ಪೋಷಕಾಂಶಗಳಿಗೋಸ್ಕರ ತಾವು ಮಣ್ಣು ಪರೀಕ್ಷೆಯನ್ನ ಮಾಡ್ತೀರಾ? ಸರ್, ಆಕ್ಚುಲಿ ನಾವು ಇಲ್ಲಿ ನಮ್ಮ ಕಾಫಿ ಸಂಶೋಧನಾ ಉಪಕೇಂದ್ರದಲ್ಲಿ ಸಾಮಾನ್ಯವಾಗಿ ನಾವು ಮಣ್ಣಿನ ರಸಸಾರವನ್ನ ಪರೀಕ್ಷೆ ಮಾಡ್ತೀವಿ, ಅದರ ನಂತರ ಇಂಗಾಲದ ಸಾವಯವ ಪ್ರಮಾಣವನ್ನ ನಾವು ಇಲ್ಲಿ ಪರೀಕ್ಷೆ ಮಾಡ್ತೀವಿ. ಸಾರಜನಕ, ರಂಜಕ, ಪೊಟ್ಯಾಶು, ಸಲ್ಫರ್, ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅನ್ನ ಟೆಸ್ಟ್ ಮಾಡ್ತೀವಿ ಸರ್. ಜೊತೆಗೆ ಮಣ್ಣಿನ ಆಮ್ಲೀಯತೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಪರೀಕ್ಷಿಸ್ತೀರಾ? ಮಣ್ಣಿನ ರಸಸಾರ ಅಥವಾ ಆಮ್ಲೀಯವನ್ನ ನಾವು ಇಲ್ಲಿ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ಅದಕ್ಕೆ ಸೂಕ್ತವಾಗಿರತಕ್ಕಂತ ಸುಣ್ಣವನ್ನ, ಸುಣ್ಣ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಹೇಳೋದು ಈ ಕೃಷಿ ಸುಣ್ಣ ಅಥವಾ ಡೊಲೋಮೈಟ್ ಅನ್ನ ಸಾಮಾನ್ಯವಾಗಿ ನಾವು ಶಿಫಾರಸು ಮಾಡ್ತೀವಿ. ಮಣ್ಣಿನ ರಸಸಾರದ ಅನುಗುಣವಾಗಿ ನಮ್ಮ ಬೆಳೆಗಾರರು ಎಷ್ಟು ಪ್ರಮಾಣದಲ್ಲಿ ಸುಣ್ಣವನ್ನ ತಮ್ಮ ಕಾಫಿ ತೋಟಕ್ಕೆ ಹಾಕಬೇಕು ಅನ್ನೋದನ್ನ ನಾವು ಶಿಫಾರಸನ್ನ ಮಾಡ್ತೀವಿ ಸರ್. ಇದು ಮುಖ್ಯವಾಗಿ ಪೋಷಕಾಂಶಗಳ ಮಟ್ಟವನ್ನ ಕಾಪಾಡ್ಕೊಳ್ಳೋದ್ರ ಕಡೆಗೆ ಆಯ್ತು. ಇನ್ನ ನಾವು ಕಾಫಿ ಮಣ್ಣನ್ನ ಹೇಗೆ ನಿರ್ವಹಿಸಬೇಕು ತೋಟದಲ್ಲಿರುವಂತ ಮಣ್ಣನ್ನ? ಸರ್, ಏನಂತಂದ್ರೆ ನಾವು ಮೊದಲನೇದಾಗಿ ಕಾಫಿ ಮಣ್ಣನ್ನ ಶಿಸ್ತಬದ್ಧವಾಗಿ ನೋಡ್ಕೊಳ್ಬೇಕಂದ್ರೆ ಮಣ್ಣಿನ ಜಮೀನನ್ನ ತುಂಬಾ ಇಳಿಜಾರು ಪ್ರದೇಶವಾಗಿರ್ತಂದ್ರೆ ಅದರ ಆ ಒಂದು ಇಳಿಜಾರು ಪ್ರದೇಶದ ಭಾಗವನ್ನ ಒಂದು ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಅಂದ್ರೆ ಬ್ಲಾಕ್ ವೈಸ್ ಮಾಡ್ಕೋಬೇಕು. ಮೊದಲನೇದಾಗಿ ಯಾವ್ದಾವ್ ಬ್ಲಾಕ್ ಅಂದ್ರೆ ಸುಮಾರು ಒಂದೇ ಒಂದ್ 10 ಎಕರೆ ಇರ್ತಂದ್ರೆ ಒಂದು 2 ಅಥವಾ 3 ಬ್ಲಾಕ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ಅದು ಇಳಿಜಾರು ಪ್ರದೇಶದ ಬ್ಲಾಕ್ ಅಥವಾ ಆ ಮಣ್ಣಿನ ಒಂದು ಒಂದು ಗುಣಮಟ್ಟದ ಮೇಲೆ ಆ ಒಂದು ಭಾಗದ ಬ್ಲಾಕ್ ಗಳನ್ನ ಮಾಡ್ಕೊಂಡು ನಮಗೆ ಸರಿಯಾಗಿ ಅಲ್ಲಿ ರೋಡ್ ಇಡಬೇಕು, ಮತ್ತೆ ಅದಕ್ಕೆ ಇಳಿಜಾರು ಪ್ರದೇಶ ತಂದ್ರೆ ಅದಕ್ಕೆ ಟೆಂಕಿಗಳನ್ನ ಹೊಡೆದು ಕಾಲುವೆಗಳನ್ನ ಮಾಡಿ ನೀರು ಹರಿದು ಹೋಗಿ ಬರೀ ನೀರು ಹರಿದು ಹೋಗ್ಬೇಕು, ಮಣ್ಣು ಹರಿದು ಹೋಗದ ಹಾಗೆ ಒಂದು ಕಾರ್ಯನಿರ್ವಹಿಸಬೇಕಾಗುತ್ತೆ. ಅದನ್ನು ಮಾಡದೆ ಮತ್ತೇನ್ ಮಾಡ್ಬೇಕು, ಆಲ್ಮೋಸ್ಟ್ ನಾವು ಎಲ್ಲ ಕಾಫಿ ತೋಟಗಳಲ್ಲಿ ನೇರ ಮರಗಳನ್ನ ನಾವು ಹಾಕ್ಬೇಕಾಗುತ್ತೆ. ಈ ನೇರಾವರಿ ಏನ್ ಮಾಡ್ತಾವ ಅಂದ್ರೆ ಸುಮಾರು ಒಂದು ವರ್ಷಕ್ಕೆ 10 ಟನ್ನಷ್ಟು ಲೀಫ್ ಲೀಟರ್ ಅಂತ ಏನ್ ಹೇಳ್ತೀವಿ, ಅದು ಲೀಫ್ ಲೀಟರ್ ಅನ್ನ ನಮ್ಮ ಜಮೀನಿಗೆ ಮತ್ತೆ ಕೊಡುತ್ತೆ. ಇದು ಈ ಕೊಡುವುದರಿಂದ ಏನಾಗುತ್ತೆ ಅಂದ್ರೆ ಈ ನಮ್ಮ ಮಣ್ಣಿನಲ್ಲಿ ಸಾವಯವ ಪ್ರಮಾಣ ಆರ್ಗ್ಯಾನಿಕ್ ಮ್ಯಾಟರ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಅದು ತುಂಬಾ ವೃದ್ಧಿ ಆಗತ್ತೆ. ವೃದ್ಧಿಯಾಗಿ ಒಂದು ನಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳುತ್ತೆ. ಎರಡನೇದಾಗಿ ನಾವೇನಾದ್ರು ಕಾಫಿ ಪ್ಲಾಂಟೇಶನ್ ಮಾಡುವಾಗ ಕಾಂಟು ಅಲಾಂಗ್ ವಿತ್ ಕಾಂಟು ಪ್ಲಾಂಟೇಶನ್ ಮಾಡ್ತೀವಿ. ಆ ಕಲ್ಲು ನೀವು ಅಕಸ್ಮಾತ್ ತುಂಬಾ ಇಳಿಜಾರಾಗಿತ್ತಂದ್ರೆ ಟೆರೆಸ್ ನಾವೇನ್ ಹೇಳ್ತೀವಿ ಮನೆಗಳಿಗೆ ಟೆರೆಸ್ ಕಟ್ತೀವಲ್ಲ, ಅದೇ ತರ ಟೆರೆಸ್ ಪ್ಲಾಂಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸಾಯಿಲ್ ಎರೋಜನ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. ಅದ ಅಷ್ಟಲ್ಲದೆ ಏನ್ ಮಾಡ್ತೀವಿ, ನಮ್ದು ರೆಕಮೆಂಡೇಶನ್ ಇದೆ, ಕಾಫಿ ಬೋರ್ಡ್ ಇಂದ ರೆಕಮೆಂಡೇಶನ್ ಇದೆ, ಸರ್ಟಿಫಿಕೇಟ್ ಗಳನ್ನ ಕಂಪಲ್ಸರಿ ನೀವು ತೋರ್ಬೇಕು. ಅಂದ್ರೆ ಅದು ಎತ್ತಿರ್ಬೇಕು ಅಂದ್ರೆ 45 ಸೆಂಟಿಮೀಟರ್ ಎತ್ತಿರ್ಬೇಕು, 30 ಸೆಂಟಿಮೀಟರ್ ವೆಡ್ತ ಆಗಿರ್ತಕ್ಕಂತ ಕಡಲ್ ಸಿಕ್ತದಲ್ಲ ತೊಟ್ಟಲು ಗುಂಡಿ ಅಂತ ಹೇಳ್ತೀವಿ, ಇದನ್ನ ತೆಗೆದೇ ಆದ್ರೆ ನಮ್ಗೆ ನೀರನ್ನ ಸಂರಕ್ಷಣೆ ಮಾಡಬಹುದು, ಮಣ್ಣನ್ನ ಸಂರಕ್ಷಣೆ ಮಾಡಬಹುದು, ಇದು ನ್ಯಾಚುರಲ್ ಕಾಂಪೋಸ್ಟ್ ಕಿಟ್ ಸಹ ಆಗಿ ಒಂದು ಕೆಲಸವನ್ನ ನಿರ್ವಹಿಸುತ್ತೆ. ಇದರಿಂದ ನಾವು ಕಾಂಪೋಸ್ಟ್ ತಯಾರು ಮಾಡಬಹುದು ಮತ್ತು ಮಣ್ಣನ್ನ ಸಂರಕ್ಷಣೆ ಮಾಡಬಹುದು, ನೀರನ್ನು ಸಂರಕ್ಷಣೆ ಮಾಡಬಹುದು, ಇದೆಲ್ಲ ಮಾಡಬಹುದಾಗಿರುತ್ತೆ. ಅಂದ್ರೆ ಸಾಧಾರಣವಾಗಿ ತಾವು ಹೇಳೋದು 6 ಅಡಿ ಉದ್ದ ಇರಬೇಕು ತೊಟ್ಲು ಗುಂಡಿಗಳು, 1 ಅಡಿ ಅಗಲ, 1.5 ಅಡಿ ಆಳ, 6 ಅಡಿ ಉದ್ದ. ಎಷ್ಟು ಬೇಕಾದ್ರೂ ಮಾಡಬಹುದು ಸರ್, ತಮ್ಮ ಅನುಗುಣವಾಗಿ ಮಾಡ್ಕೋಬಹುದು ಸರ್, ಪ್ಲಾಂಟೇಶನ್ ಅನುಗುಣವಾಗಿ ಉದ್ದಾದ್ರೂ ಎಷ್ಟು ಮಾಡಬಹುದು ಮಾಡಬಹುದು. ಇದರಲ್ಲಿ ನಮ್ಗೆ ಮಣ್ಣನ್ನು ಶೇಖರಣೆ ಆಗುತ್ತೆ, ನಮ್ಮಲ್ಲಿ ತೋಟದಲ್ಲಿ ಬಿದ್ದಂತ ತರಗೆಲೆಗಳು ಕೂಡ ಅದರಲ್ಲಿ ಬಿದ್ದು ಒಳ್ಳೆ ಗೊಬ್ಬರ ಆಗುತ್ತೆ. ಗೊಬ್ಬರ ಆಗುತ್ತೆ ಸರ್, ಇದರಿಂದ ಏನಾಗುತ್ತೆ ನಾವು ಕೆಮಿಕಲ್ ಫರ್ಟಿಲೈಸರ್ ಗಳನ್ನ ಬಳಕೆ ಸಹ ಇಲ್ಲಿ ಹೊಂದುತ್ತೆ, ಹೀಗಾಗಿ ನಮ್ಮ ಮಣ್ಣಿನ ಆರೋಗ್ಯ ಸಹ ವೃದ್ಧಿ ಆಗುತ್ತೆ ಸರ್. ಅಂದ್ರೆ ನಾವು ಮುಖ್ಯವಾಗಿ ಕಾಫಿ ತೋಟಗಳಲ್ಲಿ ಮಣ್ಣಿನ ಆಮ್ಲೀಯತೆ ನಿರ್ವಹಣೆ ಮಾಡಬೇಕು, ಪೋಷಕಾಂಶಗಳ ಮಟ್ಟವನ್ನ ಕಾಪಾಡ್ಕೋಬೇಕು, ಮಣ್ಣಿನ ಕೊಚ್ಚನೆಯನ್ನು ತಡೆಗಟ್ಟಬೇಕು, ಈ 3 ಅಂಶಗಳನ್ನ ಗಮನಿಸಬೇಕು. ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಸರ್, ನಮ್ಮ ಕಾಫಿ ತೋಟಗಳಲ್ಲಿ ನಾವು ಒಂದಿಷ್ಟು ರೆಕಮೆಂಡೇಶನ್ ಕೊಡ್ತೀವಿ, ಯಾಕಂದ್ರೆ ಯಾವ್ದಂದ್ರೆ ಕವರ್ ಡಿಗ್ಗಿಂಗ್ ಅಂತ ಹೇಳ್ತೀವಿ ಮತ್ತೆ ಕಪ್ಲಿಂಗ್ ಅಂತ ಹೇಳ್ತೀವಿ. ಹೌದು, ಏನ್ ಮಾಡ್ಬೇಕಂದ್ರೆ ನಾವು 3 ವರ್ಷದ ಗಿಡದ 3 ವರ್ಷ ನೀವು ಪ್ಲಾಂಟಿಂಗ್ ಮಾಡಿ 3 ವರ್ಷ ಎಲ್ಲ ಮಾಡಿರ್ಬೇಕು, ತದನಂತರ 3 ವರ್ಷ ಆದಮೇಲೆ ಈ ಕಪ್ಲಿಂಗ್ ಆಗ್ಲಿ ಕವರ್ ಡಿಗ್ಗಿಂಗ್ ಆಗ್ಲಿ ನಾವು ಬಂದ್ ಮಾಡ್ಬೇಕು ಸರ್. ಯಾಕಂದ್ರೆ ಯಾಕ್ನೀವು ಅಂತ ಒಂದೇ ಸಲ ಮಾಡ್ಬೇಕಾದ್ರಲ್ಲ, ಆಮೇಲೆ 3 ವರ್ಷದ ಗಿಡ ಆದ್ಮೇಲೆ ಮಾಡಿದ್ರೆ ನಮ್ಮ ಮಣ್ಣು ಸೌಕರ್ಯ ಆಗಿ ಹೋಗ್ತಕ್ಕಂತ ಎಲ್ಲ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಎಳೆ ಗಿಡಗಳಿದ್ದಾಗ ಕೆದರ್ಬೇಕಾಗತ್ತೆ ಬರೀ ಮಣ್ಣು. ಅಷ್ಟೇ ಸರ್, ಅವಾಗ ಮಾತ್ರ ಮಾಡ್ಬೇಕು, ಅವಾಗ ಸ್ವಲ್ಪ ಸಡ್ಲ ಮಾಡ್ಬೇಕು ಮಣ್ಣ, ಆ ಬೇರು ವಲಯದಲ್ಲಿರೋ ಮಣ್ಣನ್ನ. ಸ್ವಲ್ಪ ವಯಸ್ಸಾದಂಗೆ ಸುಮಾರು 1.5 ಅಡಿಯಿಂದ 1 ಅಡಿವರೆಗೂ ಆಳವಾಗಿ ಅಗಿಬೇಕಾಗತ್ತೆ. ಅವಾಗ ಮಾತ್ರ ಸರ್, ಅದು 3 ವರ್ಷದ ಗಿಡದ ಒಳಗಡೆ ಇದ್ರೆ. ಕವರ್ ಡಿಗ್ಗಿಂಗ್ ಅಂದ್ರೆ ಮೊದಲು ಸಾಮಾನ್ಯವಾಗಿ ಮೇಲಷ್ಟೇ ತಿರುತ್ತಾರೆ, ಇದನ್ ಮಾಡ್ತಾರೆ. ತದನಂತರ ಏನೈತೆ, ಅದ್ರ ಈ 1.5 ವರ್ಷ ಗಿಡಗಳಿದ್ದಾಗ ಮಾತ್ರ ಸೂಕ್ತ ಸರ್. 2-3 ವರ್ಷ ಬರ್ತಕ್ಕಂತ ಗಿಡಗಳ ಒಂದು ತೋಟದಲ್ಲಿ ಸಪ್ಲಿಂಗ್ ಅಂತ ಹೇಳಿ ಸಪ್ಲಿಂಗ್ ಅನ್ನ 3 ವರ್ಷದ ಗಿಡಗಳಲ್ಲಿ ಮಾಡಬೇಕು. ತದನಂತರ ನಾವು ಯಾವಾಗ್ಲೂ ಈ ನಮ್ಮ ಮಣ್ಣನ್ನ ಮಲ್ಚಲ್ಲಿ ಇಟ್ಕೋಬೇಕು. ಮಲ್ಚಿಂಗ್ ಕಂಪಲ್ಸರಿ ಮಾಡಬೇಕು. ಅಂದ್ರೆ ತರಗೆಲೆಗಳಿಂದ ಮುಚ್ಚಿರ್ಬೇಕು. ಮುಚ್ಚಿರ್ಬೇಕು. ಮುಚ್ಚಿರೋದ್ರಿಂದ ಏನು ಲಾಭ ಅಂತ ಅಂದ್ರೆ, ಮಣ್ಣಿನಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಒಂದೇದು, ಎರಡನೇದು ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಅದರಲ್ಲಿರ್ತಕ್ಕಂಥ ಈ ಕಾರ್ಬನ್ ಕಂಟೆಂಟ್ ಗಳನ್ನ, ಅದ್ರ ಜೊತೆ ಸೂಕ್ಷ್ಮಾಣುಜೀವಿಗಳು, ಸೂಕ್ಷ್ಮಾಣುಜೀವಿಗಳನ್ನ ನಾವು ಒಂದು ಪಾಪ್ಯುಲೇಷನ್ ಇಂಪ್ರೂವ್ ಮಾಡಿ ನಮ್ಮ ಮಣ್ಣನ್ನ ಆರೋಗ್ಯಕರ ಮಣ್ಣನ್ನಾಗಿ ನಾವು ಇಟ್ಕೋಬಹುದು. ಅಂದ್ರೆ ಜನ ಒಂದು ಮಾತು ಹೇಳ್ತಾರೆ, ನಾವು ಸತ್ರೆ ಮಣ್ಣಿಗೆ, ಮಣ್ಣೆ ಸತ್ರೆ ಎಲ್ಲಿಗೆ ಅಂತ. ಆದ್ರಿಂದ ನಾವು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನೊಂದು ವಿಚಾರ ಇದೆ ಇಲ್ಲಿ ನದಾಫ್ ಅವರೇ, ಭೂಮಿ ನಮಗೆ ನಮ್ಮ ಪೂರ್ವಿಕರಿಂದ ಬಂದಿರುತ್ತಲ್ಲ, ಅದು ನಮ್ಮ ಪೂರ್ವಿಕರಿಂದ ಬಂದಿರುವಂತ ಭೂಮಿಯಲ್ಲ, ನಮ್ಮ ಮುಂದಿನ ಪೀಳಿಗೆಯಿಂದ ನಾವು ಸಾಲವನ್ನ ತೆಗೆದುಕೊಂಡಿದೀವಿ, ಎರವಲನ್ನ ತೆಗೆದುಕೊಂಡಿದೀವಿ ಅಂತ. ಅಂದ್ರೆ ಏನು ಅಂದ್ರೆ, ಇದರ ಅರ್ಥ ನಾವು ಮಣ್ಣನ್ನ ಚೆನ್ನಾಗಿ ನಿರ್ವಹಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ವರ್ಗಾಯಿಸಬೇಕು ಅಂತ. ಈ ಅಂಶ ಬಹಳ ಮಹತ್ವಪೂರ್ಣವಾಗುತ್ತೆ ವಿಶ್ವ ಮಣ್ಣಿನ ದಿನದ ಸಂದರ್ಭದಲ್ಲಿ. ಮತ್ತೆ ಸರ್, ಇನ್ನೊಂದು ಏನಂತಂದ್ರೆ, ಮಣ್ಣನ್ನ ನಾವು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಮುಖ್ಯ ಆಗುತ್ತೆ ಸರ್. ಅದಕ್ಕೆ ಈ ಕಾಫಿ ತೋಟದಲ್ಲಿ ನಮ್ಮ ಒಂದು ಕಾಫಿ ಬೋರ್ಡಿನ ರೆಕಮೆಂಡೇಶನ್ ಪ್ರಕಾರ, ಪ್ರತಿ 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಒಂದ್ ಸಾರಿ 5 ಕೆಜಿ ಕಾಂಪೋಸ್ಟ್ ಅನ್ನ ರೋಬಸ್ಟ್ ಹಾಕಿ ಹಾಕ್ಬೇಕು. ಅಂದ್ರೆ ಸಾವಯವ ಗೊಬ್ಬರವಲ್ಲ. ಹೌದು. ಅದೇ ಅರೇಬಿಕಾ ಇತ್ತಂದ್ರೆ 2.5 ಕೆಜಿ ಅಷ್ಟು, 2.5 ಕೆಜಿ ಅಂತ ಹೇಳ್ತೀವಲ್ಲ, ಅಷ್ಟೊಂದು ಕಾಂಪೋಸ್ಟ್ ಅನ್ನ ನೀವು ಪ್ರತಿ ಗಿಡಕ್ಕೆ ಹಾಕ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಮಣ್ಣಿನ ಜೈವಿಕ ವೈವಿಧ್ಯತೆಯನ್ನ ಹೆಚ್ಚು ಮಾಡ್ಕೋಬಹುದು. ತದನಂತರ ಸಾವಯವ ಗೊಬ್ಬರಗಳನ್ನ ಹಾಕುವಾಗ ಈ ಟ್ರೈಕೋಡರ್ಮ ಪಿಎಸ್ಬಿ ಅಂತ ಈ ನಮ್ಗೆ ಏನು ಬಯೋ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಇದನ್ನ ದಯಮಾಡಿ ಇದನ್ನ ಅಳವಡಿಸಬೇಕಾಗುತ್ತೆ. ತದನಂತರ ಏನ್ ಮಾಡಬೇಕು, 2 ಮತ್ತು 3 ವರ್ಷಕ್ಕೆ ಒಂದು ಹಣ್ಣು ಪರೀಕ್ಷೆ ಮಾಡಿಸಿ ಸರಿಯಾದ ಪ್ರಮಾಣದ ಸುಣ್ಣವನ್ನ ಈ ನಮ್ಮ ಜಮೀನಿಗೆ ಹಾಕಬೇಕು ಸರ್. ಅದು ಪರೀಕ್ಷೆ ಆದಾದ್ಮೇಲೆ ತದನಂತರ ಏನಾಗುತ್ತೆ, ಈ ಒಂದು ಸುಣ್ಣದಿಂದ ನಮ್ಮ ಮಣ್ಣಿನ ರಕ್ಷಣೆ ಮತ್ತು ಅದರಲ್ಲಿರತಕ್ಕಂತ ಸೂಕ್ಷ್ಮಾನುಜೀವಿಗಳನ್ನ, ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನ ನಾವು ರಕ್ಷಣೆ ಮಾಡಬಹುದು ಸರ್. ಅದಷ್ಟೇ ಅಲ್ಲದೆ 2-3 ವರ್ಷಕ್ಕೆ ಒಂದ್ ಸಾರಿ ಆದ್ರೂ ಮಣ್ಣನ್ನ ಪರೀಕ್ಷೆ ಮಾಡಿಸಿ ಅದರ ಅನುಗುಣವಾಗಿ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನ ಅಟ್ಲೀಸ್ಟ್ 3 ಅಥವಾ 4 ರೌಂಡ್ ಅನ್ನ ನೀವು ಕಾಫಿ ತೋಟಗಳಿಗೆ ಹಾಕ್ಬೇಕಾಗುತ್ತೆ. ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನ ಕೊಡೋದ್ರಿಂದ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು ಒಂದು, ಜೊತೆಗೆ ಪೋಷಕಾಂಶಗಳನ್ನ ಭಾಗ ಮಾಡಿ ಕೊಡೋದು ಬಹಳ ಮುಖ್ಯ. ಒಂದೇ ಸರಿ ಕೊಡೋದ್ರ ಬದಲು ತಾವು ತಿಳಿಸಿದಾಗೆ ಸಾಧಾರಣವಾಗಿ 3 ಸರಿ ಕೊಡ್ತಾರೆ, ಕೆಲವರು 2 ಸರಿ ಕೊಡ್ತಾರೆ, ಇನ್ನು 4 ಸರಿ ಕೊಟ್ರೆ ಇನ್ನು ಒಳ್ಳೇದು ಅಂತೀರಿ. ಈಗ ಸರ್ ನಮ್ದು ರೆಕಮೆಂಡ್ ಅಟ್ಲೀಸ್ಟ್ ನಮ್ ಕಾಫಿ ತೋಟದಲ್ಲಿ 3 ಸರಿ ಅಂತೂ ನಾವು ಕೊಡ್ಲೇಬೇಕು, ಕಂಪಲ್ಸರಿ ಕೊಡ್ಲೇಬೇಕು ಸರ್. ಅಲ್ಲಿ ಹತ್ತು ಇಳುವರಿ ಬರ್ತಾ ಇರತ್ತೋ ಆ ಒಂದು ಸಂದರ್ಭದಲ್ಲಿ 4 ಜಪ್ನೀಸಾಗಿ ಕೊಡ್ಲೇಬೇಕು, ಅಟ್ಲೀಸ್ಟ್ 4 ಆದ್ರೂ ಕೊಡ್ಬೇಕು ಹೆಚ್ಚು ಒಂದು ಇಳುವರಿ ಬರ್ತಕ್ಕಂತ ಬ್ಲಾಕ್ ಅಲ್ಲಿ. ಅಂದ್ರೆ ಇಳುವರಿ ಆಧಾರದ ಮೇಲೆ ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ. ಹೌದು ಸರ್, ಏನಂತಂದ್ರಲ್ಲ ಬಟ್ ಮಣ್ಣು ಕೈಕ್ಕೆ ಅನುಗುಣವಾಗಿ ನಿಮ್ಮ ಇಳುವರಿಯ ಆಧಾರದ ಮೇಲೆ ಸಹ ನೀವು ಕೊಡ್ಬೇಕಾಗತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ವಿಶ್ವ ಮಣ್ಣು ದಿನದ ವಿಚಾರವಾಗಿ, ಹಾಗೇನೆ ಕಾಫಿ ಬೆಳೆನಲ್ಲಿ ಮಣ್ಣಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ SA ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9080759336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9080759336. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ಈ ವಿಶ್ವ ಮಣ್ಣು ದಿನದ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಅಮೂಲ್ಯವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ರೈತ ಬಾಂಧವರೇ, ಇದುವರೆಗೆ ಮಣ್ಣು ದಿನದ ಆಚರಣೆಯ ಮಹತ್ವ ಹಾಗೂ ಉದ್ದೇಶ ಈ ಕುರಿತು ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 19,500 ರೂಪಾಯಿಂದ 20,800 ರೂಪಾಯಿ, ಅರಬಿಕಾ ಚೆರಿ 11,500 ರೂಪಾಯಿಂದ 12,000 ರೂಪಾಯಿ, ರೊಬೇಸ್ಟಾ ಪಾರ್ಚ್ಮೆಂಟ್ 19,000 ರೂಪಾಯಿಂದ 19,500 ರೂಪಾಯಿ, ರೊಬೇಸ್ಟಾ ಚೆರಿ 11,200 ರೂಪಾಯಿಂದ 11,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಹೊದ್ದೂರು ಗ್ರಾಮತ್ರ ನೆರವಂಡ ಮುತ್ತಣ್ಣ ಪಾಲು ಅಂಗ ಇಂದು ಮರಣಪಟ್ಟಿತು. 63 ಬೈತ್ರ ಮಾಜಿ ಡಿಆರ್ಎಫ್ಒ ನೆರವಂಡ ಮುತ್ತಣ್ಣ ಪಾಲು ಅಂಗಡ ಆಖಿರಿ ಕಾರ್ಯ ನಾಳೆ ಪಲಕ 11 ಗಂಟೆ ರೊಳ್ಳು ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕಕಾರ ಅರ್ಚಿಟ್ಟಿತು. ಕುಯ್ಯಂಗೇರಿ ಗ್ರಾಮದ ತಡಿಯಪ್ಪನ ಬಿದ್ದಪ್ಪ ಅವರು ಇಂದು ನಿಧನರಾದರು. ತಡಿಯಪ್ಪನ ಬಿದ್ದಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಮಡಿಕೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಇಂದು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವಕ್ಕೆ ಸೌಕರ್ಯ ಹಂಗೆ ಮೀಸಲಾತಿ ಕೊಡುವ ಸಂಬಂಧ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆ ನಡೆದು. ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಪಿಪಿ ಕವಿತಾವು ಮಾತಾಡಿ, ಇಲಾಖೆಯ ಕಡೆಯಿಂದ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರ ಏಳಿಗೆಗೆ ಸರಿಯಾಗಿ ಕಾರ್ಯಕ್ರಮ ಮಾಡ್ತಾವಳೋ, ಜಿಲ್ಲೆಯಲ್ಲಿ ಈ ಜನಾಂಗಕ್ಕೆ ಸೇರಿದ ಗೊಲ್ಲ ಜೋಗಿ ಹಂಗೆ ಹಾವಾಡಿಗರ ಜಾತಿಗ ಮುಖ್ಯ ಆಗಿದ್ದು ಈ ಸಮಾಜಗಳ ಮಕ್ಕಳಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ಆದ ಮೇಲೆ ವಿದ್ಯಾರ್ಥಿ ವೇತನ ಕೊಟ್ಟವೆ. ಕಳೆದ ವರ್ಷ 30 ಮಕ್ಕಳಿಗೆ 2.13 ಲಕ್ಷ ರೂಪಾಯಿನ ಮಂಜೂರು ಮಾಡಿಳು. ಅರಿವು ಕಾರ್ಯಕ್ರಮದಡಿಯಲ್ಲಿ 2021-22 ಸಾಲಿ ಮಡಿಕೇರಿ ತಾಲೂಕಿನ ಅಯ್ಯಂಗೇರಿ ಗ್ರಾಮಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಕುರಿತು ಮಾಹಿತಿನ ಕೊಟ್ಟಳು. 2023-24 ಸಾಲಿಗೆ ಮನೆ ಕಟ್ಟಿಕೆ 6 ಮನೆಗಳ ಅರ್ಜಿನ ನೋಡಿ ಒಪ್ಪಿಗೆಗೆ ಕಳಿಸಿಯಳು. ಹಂಗೆ ಮೂಲ ಸೌಕರ್ಯಗಾದ ಕಾಂಕ್ರೀಟ್ ರಸ್ತೆ, ಕುಡಿಯುವ ನೀರಿನ ಟ್ಯಾಂಕ್ನ ಕಟ್ಟಿಕೆ, 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆ ಮಾಡಿಕೆ ದುಡ್ಡು ಬಿಡುಗಡೆ ಆಗಿಟ್ಟು. ಸಂಪಾಜೆ ಹತ್ತಿರದ ಕಲ್ಲಾಳ ಗ್ರಾಮಲ್ಲಿ ಹಂಗೆ ಶನಿವಾರ ಸಂತೆನ ತ್ಯಾಗರಾಜ ಕಾಲೋನಿನ ಹಾವಾಡಿಗರ ಕಾಲೋನಿನ ಕೆಲಸನ ಮಾಡಿವೆತ್ತ ಹೇಳ್ದು. ಡಿ ದೇವರಾಜ ಅರಸು ನಿಗಮದ ವ್ಯವಸ್ಥಾಪಕ ಮಹಾದೇವಿಯವು ಮಾತಾಡಿ. ಸ್ವಯಂ ಉದ್ಯೋಗ ಸಾಲ ಯೋಜನೆ, ಬ್ಯಾಂಕಿನ ಸಹಕಾರದೊಟ್ಟಿಗೆ ಸಾಲ ಯೋಜನೆ, ಗಂಗಾ ಕಲ್ಯಾಣ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಇದರ ಬಳಸಿಕೊಂಡು ಹಾಗೆ ಸಿಕ್ಕುವ ಸೌಕರ್ಯಗಳ ಸರಿಗೆ ಬಳಸಿಕೊಂಡು ಮುಂದೆ ಬರೋಕು ಯಾವುದೇ ಕಾರಣಕ್ಕೂ ಹಿಂದೆ ನಿಲ್ಲಕಾದುತ್ತ ಹೇಳ್ದು. ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಬಾಣಿಲಿ ಜಿಲ್ಲಾ ಮಟ್ಟದ ವಿಶೇಷಚೇತನರ ಮಕ್ಕಳ ಆಟೋಟ ಏರ್ಪಾಡಾಟು. ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ NDD ಹಾಗೆ ತಾರೀಕು 16ಕ್ಕೆ ಮಾಪಾಪ್ ದಿನ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಇದೇ ತಾರೀಕು 9ಕ್ಕೆ ಬೆಳಿಗ್ಗೆ 10:30ಗಂಟೆಗೆ ಮಡಿಕೇರಿ ಸಂತ ಜೋಸೆಫರ ವಿದ್ಯಾಸಂಸ್ಥೆಯಲ್ಲಿ ನಡೆದಿತ್ತ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರವು ತಿಳಿಸಿಯಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಇವರ ಕೂಡು ಕೂಟಲಿ ಕೊಡಗು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಪೈಪೋಟಿ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10ಗಂಟೆಗೆ ಮಡಿಕೇರಿ ಸಂತ ಮೈಕಲ್ ಹೈಸ್ಕೂಲ್ಲಿ ಏರ್ಪಾಡಾಟು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ, ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಹಾಗೆ ಕೃಷಿ, ತೋಟಗಾರಿಕೆ, ಅರಣ್ಯ, ಪಶುಸಂಗೋಪನೆ, ಮೀನುಗಾರಿಕೆ ಇಲಾಖೆಗ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿರಾಜಪೇಟೆ ಈ ಎಲ್ಲವರ ಕೂಡು ಕೂಟಲಿ ಇದೇ ತಾರೀಕು 9ಕ್ಕೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಭತ್ತದ ಬೆಳೆನ ಕ್ಷೇತ್ರೋತ್ಸವ ಹಾಗೆ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಮಡಿಕೇರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಇರುವ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಸನ್ನಿಸೈಡ್ ಯುದ್ಧ ಸ್ಮಾರಕದ ಅಂಗಳಲ್ಲಿ ನಾಡ್ದು ತಾರೀಕು 7ಕ್ಕೆ ಬೆಳಿಗ್ಗೆ 10ಗಂಟೆಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಡೆದಿತ್ತ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಯಳು. ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಬೆಳ್ಳಿ ಹಬ್ಬದ ಜಂಬರ ಇದೇ ತಾರೀಕು 10ಕ್ಕೆ ಬೆಳಿಗ್ಗೆ 10ಗಂಟೆಗೆ ಮಡಿಕೇರಿಪೇಟೆನ ಮೈತ್ರಿ ಸಭಾಬಾಡಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಾರೀಕು 11ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ವಿರಾಜಪೇಟೆ ತಹಸೀಲ್ದಾರ್ ಕಚೇರಿ ಸಭಾಬಾಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ಪುಕಾರುಗಳ ತಕಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡಿದು, ಬೇಕು ಬೇಕೂತ ದಣಿಸುದು, ದುಡ್ಡು ಚೊಟ್ಟಿಕೆ ಪ್ಯಾಚಾಡ್ದು ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರ್ ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಯಳು. ಕೊಡಗು ಅಂಚೆ ವಿಭಾಗದ ಅಂಚೆ ಅದಾಲತ್ ಸಭೆ ಇದೇ ತಾರೀಕು 23ಕ್ಕೆ ಬೆಳಿಗ್ಗೆ 11 ಗಂಟೆಗೆ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರ್ಗೆ ಇದ್ದರೆ ಅಂಚೆ ಅದಾಲತ್, ಅಂಚೆ ಅಧೀಕ್ಷಕರು, ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ ಇದೇ ತಾರೀಕು 20ರೊಳಗೆ ಕಳಿಸಿಕೊಡಕುತ್ತ ಅಂಚೆ ಅಧೀಕ್ಷಕರು ಮಾಹಿತಿನ ಕೊಟ್ಟಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೆ JCI ಸಂಸ್ಥೆ ಪೊನ್ನಂಪೇಟೆ ಇವರ ಕೂಡು ಕೂಟಲಿ ಇದೇ ತಾರೀಕು 8ಕ್ಕೆ ಮಾಯಮುಡಿಲಿ ತೋಕು ನಮ್ಮೆ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಆದರೆ ಇದೀಗ ಮಳೆನ ಮುನ್ಸೂಚನೆ ಇರುವ ನ್ಯಾಮಾನಂದ ಇದೇ ತಾರೀಕು 29ಕ್ಕೆ ಈ ಕಾರ್ಯಕ್ರಮ ನಡೆಸಿವೆತ್ತ ನಡೆಸವು ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು KVG ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಭಾರತಿ ರೇಡಿಯೋ ಹೌಸ್ನಲ್ಲಿ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ನವೆಂಬರ್ 29ರಂದು ಮರಣಪಟ್ಟ ಮೂಲತಃ ವಿ ಬಾಡಗ ಕಾರಳನ ಬೆಂಗಳೂರು ಕೋರಮಂಗಲದ ವಾಸಂಜ ಮಳವಂಡ ಪಿ ಚಿಯಣ್ಣ ಎಂಡ ಮಾದ ಕಾರ್ಯ ಇದೇ ಏಳಾಂಗ್ ಚೆನ್ನಿಯಾಚೆ ಪೊಲಾಕ 11 ಗಂಟೆಗೆ ಬೆಂಗಳೂರು ಕೋರಮಂಗಲ ಕ್ಲಬ್ಲು ನಡಪ ಒಕ್ಕಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಗ್ಯಾನ ಮಾಡಿದ್ದು ಬರನೊಂದು ಐಂಡ ಪೊಣ್ಣು ಮಳವಂಡ ಬೇಬಿ ಮಕ್ಕ ಮೈಮಕ್ಕ ಕರುಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತು. ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಮುಳಿಯಾದಲ್ಲಿ ಮನಸ್ಸುರೆಗೊಳ್ಳುವ ಕರಿಮಣಿ ಉತ್ಸವ ಇದೆ. ಡಿಸೆಂಬರ್ 5ರವರೆಗೆ ನೂರಾರು ಡಿಸೈನ್ಸ್ಗಳು, 2 ಗ್ರಾಮ್ನಿಂದ 100 ಗ್ರಾಂವರೆಗಿನ ಕರಿಮಣಿಗಳು, ಹೊಚ್ಚ ಹೊಸ ಟ್ರೆಂಡಿ ಡಿಸೈನ್ಸ್ಗಳು, ಕರಾವಳಿ ಶೈಲಿಯ ಕರಿಮಣಿಗಳು, ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಇಷ್ಟು ಉತ್ತಮ ಆಭರಣಗಳು ಇದಕ್ಕಿಂತ ಕಡಿಮೆ ಬೆಲೆಗೆ ಬೇರೆಲ್ಲೂ ಸಿಗದು. ಇದು 80 ವರ್ಷಗಳ ಅನುಭವದ ಮುಳಿಯಾದ ಗ್ಯಾರಂಟಿ, ದೀರ್ಘ ಬಾಳಿಕೆಯ ಗಟ್ಟಿಯಾದ ನಿತ್ಯ ಉಪಯೋಗಿ ಕರಿಮಣಿಗಳ ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ ಮಡಿಕೇರಿ ಮತ್ತು ಗೋಣಿಗೊಪ್ಪಲು. ಶ್ರೀ ಸುಬ್ರಾಯ ತಿರಿಕೆ ಸೂರ್ಲಬಿನಾಡ್ ಇಲ್ಲಿ ಇದೇ ನಾಳಂಕೆ ಏಳಂಗ್ ಚೆನಿಯಾಚೆ ಕಾಲುದಿನಕ್ಕೆ ಷಷ್ಠಿ ಪೂಜೆ ಕೈಪದುಂಡು. ಏಳಂಗು ಪಲಕ 7 ಗಂಟೆಜ ದೇವನಲ್ಲಿ ಪೂಜೆ ನಡಪ. ಮಜ್ಜನ ಫಲಾರ ಪ್ರಸಾದ ಇಪ್ಪ. ನಾಡ್ರ ಭಕ್ತ ಮಜನ 6 ಸಂಖ್ಯೆ ಬಂದಿತ್ತು. ಶ್ರೀ ಸುಬ್ರಾಯ ದೇವಡ ಆರಪಡನವನೊಂದು ನಾಡ್ರ ತಕ್ಕಮುಕ್ಕಾಟಿಯ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸೂರ್ಲಬಿನಾಡ್ಕರ ಕಟ್ಟಡಿತು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 6x5 ಕಾಟ್ ಖರೀದಿಸುವಾಗ ಸ್ಪ್ರಿಂಗ್ ಮ್ಯಾಟ್ರೆಸ್ ಸಂಪೂರ್ಣ ಉಚಿತ. ಇನ್ನು ಹಲವು ಡಿಸ್ಕೌಂಟ್ ಆಫರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಹರಿಹರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಡಿಸೆಂಬರ್ 7ರಂದು ಶನಿವಾರ ಷಷ್ಠಿ ಹಾಗೂ 8ರ ಭಾನುವಾರ ದೇವರ ಅವಭೃತ ಸ್ನಾನ ನಡೆಯಲಿದೆ. ಈ 2 ದಿನ ದೇವರಿಗೆ ಬೆಳ್ಳಿ ಮತ್ತು ಚಿನ್ನದ ಹರಕೆ, ತುಲಾಭಾರ, ತಲೆಮುಡಿ ಸೇರಿದಂತೆ ವಿಶೇಷ ಪೂಜೆಗಳು ಹಾಗೂ 2 ದಿನ ಅನ್ನದಾನ ಇರುತ್ತದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಕೋರಿದ್ದಾರೆ. ಕೊಡಗಲು ಪುತ್ತರಿನಮ್ಮ ವರ್ಣ ತುಂದಾಚಿಂಗಿ ಎಲ್ಲರೂ ನಲ್ಲ ತಂಬುಟು ಪುಡಿ ಎಲ್ಲಿ ಕಟ್ಟುವ ಅಂದ ತೋಡುವವೆ ಇಕ್ಕ ತೋಡೋಪನಿಯ ಬಾಂಡ ನಿಂಗಡ ಪಕ್ಕತ್ರ 5 ಮನೆ ಫ್ರಾಂಚೈಸಿ ಪೋಯಿ ನಲ್ಲ ತಂಬುಟು ಪುಡಿ ಕೊಂಡ ಬಾರಿ ಜೋದಾನ ತಂಬುಟು ಮಾಡಿ ಕೂಟಕ ಸಾಂಪ್ರದಾಯಿಕ ರೀತಿಲು ಅಕ್ಕಿನ ಕತ್ತಿತು ಒಣಕಿತು ತೌಂತಿತು ಮಾಡ್ನ ಅಕ್ಕಿ ಪುಡಿ ಪಾಪುಟ್ಟು ಕಣ್ಮುಟ್ಟು ತರಿ ಕೂರ್ಗ್ ಕರಿ ಮಸಾಲ ಅಲ್ಲದೆ ಬೆಂಬಳೆ ಮಾಂಗೆ ಕೈಪುಡಿ ಪಾರ ಕಲತೇನು ಪೊಟ್ಟಿದ್ದೇನೆ ಎಲ್ಲಂಗು ಬಾರಿ 5 ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ಪಿಂಜ ಕಾಲೇಜ್ ರೋಡ್ ಮಡಿಕೇರಿ ಶಾನ್ ಭೋ ಕಾಂಪ್ಲೆಕ್ಸ್ ವಿರಾಜಪೇಟೆ ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ. ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಇದೇ 6ರಂದು ಶುಕ್ರವಾರ ಪುನರಾರಂಭಗೊಳ್ಳುತ್ತಿದೆ ಸಮುದ್ರ ರೆಸ್ಟೋರೆಂಟ್. ಬಾಳೆ ಎಲೆಯಲ್ಲಿ ಕರಾವಳಿ ಶೈಲಿಯ ಮೀನಿನ ಊಟ ಅಲ್ಲದೆ ನಾಟಿ ಶೈಲಿ ಊಟ, ನಾರ್ತ್ ಇಂಡಿಯನ್, ತಂದೂರಿ, ಆಂಧ್ರ ಶೈಲಿ ಊಟ ಸವಿಯಲು ಬನ್ನಿ. ಸಭೆ ಸಮಾರಂಭಗಳಿಗೆ ಫ್ರೀ ಹಾಲ್ ಲಭ್ಯವಿದ್ದು ನಿಮ್ಮಿಷ್ಟದ ಫುಡ್ ಆರ್ಡರ್ ಮಾಡಬಹುದು. ಸಮುದ್ರ ರೆಸ್ಟೋರೆಂಟ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಮಡಿಕೇರಿ. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ಪುತ್ತರಿ ಹಬ್ಬದ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ 1 ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ 1 ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186. ಕೇಳುಗರೆ, ನಾಳೆ ಸಂಜೆ ಮಹಿಳಾ ಲೋಕದಲ್ಲಿ 5 ಗಂಟೆಗೆ 2023-24 ಸಾಲಿನ ಕೊಡಗಿನ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿಗೆ ಭಾಜನರಾದ ಕವಯತ್ರಿ ಹಾಗೂ ಶಿಕ್ಷಕಿ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಕೇಳಿ ನಾಳೆ ಸಂಜೆ 5 ಗಂಟೆಗೆ. ನಾಳೆ ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನಿವಾರಣೆ. ಭಾಗವಹಿಸುವವರು ಶ್ರೀ ಶಿವಕುಮಾರ್ ಜಂಟಿ ನಿರ್ದೇಶಕರು, ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ವಿಭಾಗ. ಕೇಳಿ ನಾಳೆ ಸಂಜೆ 6:50. ನಾಳೆ ಸಂಜೆ 4:15 ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಡಿಜಿಟಲ್ ಸಖಿ ಯೋಜನೆ ಕುರಿತು ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳ ಯೋಜನಾ ವ್ಯವಸ್ಥಾಪಕರಾದ ಮೊಹಮ್ಮದ್ ಸಿರಾಜ್ ಅವರೊಂದಿಗಿನ ಸಂದರ್ಶನ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಬಯ್ಯತ್ ಉಳುಂಜ ವರ್ಗ ಕಾರಡ ಕಲ್ಯಾಣ ಇಲಾಖೆರ ಆದನೆಲ್ ಅಲೆಮಾರಿ ಪಿನ್ನ ಅರೆ ಅಲೆಮಾರಿ ಜನಾಂಗ ಕಾರಡ ಬೊಳಚಕಾಯ್ತ್ ಪರಿಣಾಮಕಾರಿಯಾದ ಕಾರ್ಯಕ್ರಮದ ಅನುಷ್ಠಾನ ಪಡೆದು ಉಂಡು ಎಂದು ಇಲಾಖೆರ ಅಧಿಕಾರಿ ಕವಿತಾ ಅರಿಚಿಟ್ಟತ್. ಅಲೆಮಾರಿ ಪಿನ್ನ ಅರೆ ಅಲೆಮಾರಿ ಜನಾಂಗಕಾರಕ ಸೌಲಭ್ಯ ಕುಂಡನಕ್ಕೆ ಮೀಸಲಾತಿ ಕೊಡುವ ಸಂಬಂಧ ಮಡಿಕೇರಿಯ ತಂಗಳ ಕಚೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ತಕ್ಕ ಬಂದ ಅವು ಕಾರ್ಯಕ್ರಮದ ಅಡಿಲ್ ಅನುಷ್ಠಾನ ಪಡ್ತಿನುಳ್ಳ ಬಾರಿ ಬಾರಿ ಯೋಜನೆಯ ಮಾಹಿತಿಯನ್ನು ಕೊಡ್ತಂಡು ಯೋಜನೆಯ ಪ್ರಯೋಜನ ಪಡೆದುಕೊಳ್ಳ ಮಾನದಂಡದ ಮೇಲೆ ಅರಿಚಿಟ್ಟು ಕೊಡ್ತತ್. ಇಲಾಖೆಯ ವ್ಯವಸ್ಥಾಪಕಗಳನ್ನು ಶಿವಶಂಕರ್, ಕನ್ನಡ ಪಿನ್ನ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನು ಕುಮಾರ್ ಕುಂಡನಿಗೆ ಮುಖ್ಯಪಟ್ಟವು ಸಭೆಯಲ್ಲಿ ಹಾಜರಿಂಜತ್. ರಾಜ್ಯ ಮಕ್ಕಳ ಹಕ್ಕರ ರಕ್ಷಣಾ ಆಯೋಗ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಕೂಡನಿಕೆ ಬೋರೆ ಬೋರೆ ಇಲಾಖೆ, ಪಿನ್ನ ಸಂಘ ಸಂಸ್ಥೆರ ಕೂಡುಕೂಟತ್ ಬಾಲನ್ಯಾಯ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಪೋಕ್ಸೋ ಪಿನ್ನ ದತ್ತು ಅಧಿನಿಯಮತ್ರ ಮೀದ ನರ್ಸಿಂಗ್ ಮಕ್ಕಳಿಗೆ ಅರಿವಿಕೆ ಕೊಡುವ ಕಾರ್ಯಕ್ರಮ ಇದೆ. ಏಳಾಂಗ ಪಲಕ 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆರ ಬಿ ಬ್ಲಾಕ್ ಸಭಾ ಬಾಡಲೆ ನಡಪ. ಕಾರ್ಯಕ್ರಮಕ್ಕೆ ರಾಜ್ಯ ಮಕ್ಕಳ ಹಕ್ಕರ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ಮುಳಿಯಿಡುವ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅರಿಚಿಟ್ಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿನ್ನ ಪೊನ್ನಂಪೇಟೆ ಜೆಸಿಐ ನಿಸರ್ಗ ಸಂಸ್ಥೆ